ಈಗ ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ನದಿಗಳ ಬೀಡು, ಐತಿಹಾಸಿಕ ಸ್ಮಾರಕಗಳ ನಾಡು, ಪ್ರಸಿದ್ಧ ಗುಮ್ಮಟ ನಗರಿಯ ಹೆಮ್ಮೆಯ ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೆ ಈಗ 27ರ ಸಂಭ್ರಮ. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯ ವಾಕ್ಯದೊಂದಿಗೆ 27 ವರ್ಷಗಳ ಸಾರ್ಥಕ ಸೇವೆಯ ಅನಾವರಣ. ಇದೇ ಸೆಪ್ಟೆಂಬರ್ 18 ಬೆಳಗ್ಗೆ 11 ಗಂಟೆಗೆ ವಿಶೇಷ ಕಾರ್ಯಕ್ರಮ. ಪ್ರೀತಿಯ ಕೇಳುಗರೆ, ನೀವು ಕೂಡ ವಾಟ್ಸ್ಆಪ್ ಸಂದೇಶದ ಮೂಲಕ ಆಕಾಶವಾಣಿ ವಿಜಯಪುರಕ್ಕೆ ಶುಭ ಕೋರಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9036262939. ಸಂಖ್ಯೆಯನ್ನ ಇನ್ನೊಮ್ಮೆ ಗಮನಿಸಿ, 9036262939. ಮರೆಯದಿರಿ, ಇದೇ ಸೆಪ್ಟೆಂಬರ್ 18 ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರದ 27ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೀಗ 27ರ ಸಂಭ್ರಮ. ಸರ್, 50,000 ಅಡ್ವಾನ್ಸ್. ಆದ್ರೆ ಇಷ್ಟು ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್ ಪರಿಹಾರ ಇದೆ, ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಆದ್ರೆ ಅರೆ ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ. ಡಿಜಿಟಲ್ ಪೇಮೆಂಟ್ ನಿಂದ ವ್ಯವಹಾರ ಮಾಡಬಹುದು, ಸುಲಭ, ಸುರಕ್ಷಿತ ಮತ್ತು ತ್ವರಿತ. ನಾನಿವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಯಾಕೆಂದ್ರೆ RBI ಹೇಳುತ್ತೆ, ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಆತ್ಮೀಯ ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬನ್ನಿ ಕೇಳೋಣ, ಈ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಪದಗಳನ್ನು ಭಾಗವಹಿಸುವ ಕಲಾವಿದರು ದೇವರಹಿಪ್ಪರಗಿ ತಾಲೂಕು ಪಡಗಾನೂರು ಗ್ರಾಮದ ಶರಣಮ್ಮ ಬಸಣ್ಣಕರ ಭಂಟನಾಳ, ಗುರುಬಾಯಿ ಮಲ್ಲಪ್ಪ ಹಡಪದ, ಯಲ್ಲವ್ವ ಸೇರಿಕಾರ, ಗೌರಮ್ಮ ಸೇರಿಕಾರ, ದೇವಕವ್ವ ಹುಣಶಾಳ ಹಾಗೂ ಶಾಂತಾಬಾಯಿ ಭಜಂತ್ರಿ. ದಿಗಂಬರಾಗೆ ವಂಟಾಳ ಮಾದೇವಿ ಕಲ್ಯಾಣೂರಿಗೆ ಶಿವ ಶರಣರ ಭೇಟಿಗೆ ಸುದಿಯಚಿ ತಾಯಿ ತಂದಿಗೆ ಸುದಿಯಚಿ ತಾಯಿ ತಂದಿಗೆ ಸುದಿಯಚಿ ತಾಯಿ ತಂದಿಗೆ ಸುದಿಯಚಿ ತಾಯಿ ತಂದಿಗೆ ಸಿರಿ ತಂದರ ಮಾಗಳಿಗೆ ಉಟುಗೋ ಅಂತರ ಮಾದೇವಿಗೆ ಸಿರಿ ತಂದರ ಮಾಗಳಿಗೆ ಉಟುಗೋ ಅಂತರ ಮಾದೇವಿಗೆ ಇದಂತ ಜಡಿಗಳ ಸುದಾಗಿರಲೆಂದೆ ಕಲ್ಯಾಣೂರಿಗೆ ಶಿವ ಶರಣರ ಭೇಟಿಗೆ ಸುದಿಯಚಿ ತಾಯಿ ತಂದಿಗೆ ಸುದಿಯಚಿ ತಾಯಿ ತಂದಿಗೆ ಸುದಿಯಚಿ ತಾಯಿ ತಂದಿಗೆ ಸುದಿಯಚಿ ತಾಯಿ ತಂದಿಗೆ ಕೈಲಾಸ ಮಂಟಪದಳಗಲ್ಲೇ ಒಬ್ಬಕಿ ಹೆಣಮಳು ನಿಂತಾಳಲ್ಲೇ ಕೈಲಾಸ ಮಂಟಪದಳಗಲ್ಲೇ ಒಬ್ಬಕಿ ಹೆಣಮಳು ನಿಂತಾಳಲ್ಲೇ ನಿಮ್ಮ ಕಿಕತಿ ಹೇಳಿ ಹೋಗು ತಂಗಿ ಕಲ್ಯಾಣೂರಿಗೆ ಶಿವ ಶರಣರ ಭೇಟಿಗೆ ಸುದಿ ಹಚ್ಚಿ ತಾಯಿ ತಂದಿಗೆ ಸುದಿ ಹಚ್ಚಿ ತಾಯಿ ತಂದಿಗೆ ಸುದಿ ಹಚ್ಚಿ ತಾಯಿ ತಂದಿಗೆ ಸುದಿ ಹಚ್ಚಿ ತಾಯಿ ತಂದಿಗೆ ನನ್ನ ಪತಿ ಹೋಗಿ ರಾಜ ಹೋಗಿ ಹುಟ್ಟುವನಲ್ಲ ಸಾಯುವನಲ್ಲ ನನ್ನ ಪತಿ ಹೋಗಿ ರಾಜ ಹೋಗಿ ಹುಟ್ಟುವನಲ್ಲ ಸಾಯುವನಲ್ಲ ಎದಂತ ಕಿಕತಿ ದಂಗ ಹೇಳ ಕಲ್ಯಾಣೂರಿಗೆ ಶಿವ ಶರಣರ ಭೇಟಿಗೆ ಸುದಿ ಹಚ್ಚಿ ತಾಯಿ ತಂದಿಗೆ ಸುದಿ ಹಚ್ಚಿ ತಾಯಿ ತಂದಿಗೆ ಸುದಿ ಹಚ್ಚಿ ತಾಯಿ ತಂದಿಗೆ ಸುದಿ ಹಚ್ಚಿ ತಾಯಿ ತಂದಿಗೆ ಗುಡ್ಡದ ಮಲ್ಲೈಗ ಹೋಗಳ ಮಾದೇವಿ ಮಲ್ಲಿಕರ್ಣ ದರ್ಶನ ಮಾಡಳ ಮಾದೇವಿ ಗುಡ್ಡದ ಮಲ್ಲೈಗ ಹೋಗಳ ಮಾದೇವಿ ಮಲ್ಲಿಕರ್ಣ ದರ್ಶನ ಮಾಡಳ ಮಾದೇವಿ ಪಾತಾಳ ಗಂಗಾಗ ಏಕಾಗಿ ನಡೆದಳ ಕಲ್ಯಾಣೂರಿಗೆ ಶಿವ ಶರಣರ ಭೇಟಿಗೆ ಸುದಿ ಹಚ್ಚಿ ತಾಯಿ ತಂದಿಗೆ ಸುದಿ ಹಚ್ಚಿ ತಾಯಿ ತಂದಿಗೆ ಸುದಿ ಹಚ್ಚಿ ತಾಯಿ ತಂದಿಗೆ ಸುದಿ ಹಚ್ಚಿ ತಾಯಿ ತಂದಿಗೆ ಕಲ ಕಟ್ಟಿದ ಗಿರಿಯೇ ತಮ್ಮ ಮಲೆಗೆ ಸಪನ ಶಿವರಾಯ ಇದೇನ ಸೋಜಿಗಾರೆ ನಮ ಜೀವ ಹೋದಾರಿ ಕೈಲಾಸಕ್ಕೆ ನಮ ಜೀವ ಹೋದಾರಿ ಕೈಲಾಸಕ್ಕೆ ನಮ ಜೀವ ಹೋದೌರಿ ಕೈಲಾಸಕ್ಕೆ ನಮ ಜೀವ ಹೋದೌರಿ ಕೈಲಾಸಕ್ಕೆ ನಮ ಜೀವ ಹೋದೌರಿ ಕೈಲಾಸಕ್ಕ ನಮ ಜೀವ ಹೋದೌರಿ ಕೈಲಾಸಕ್ಕ ಎಳೆಯ ಹುಲವ ತಂದ ತನ್ನ ಎಳದ ಎಮ್ಮಿಗೆ ಹಾಕೆ ತನ್ನ ಎಳದ ಎಮ್ಮಿಗೆ ಹಾಕೆ ಹಸಗಂಡು ಬಸರಾಜ ಒಳೆಯಕ್ಕೆ ಹೋದರೆ ಪಾಟೋಳೆ ಮರಿ ಮಾಡಳೆ ನಮ ಜೀವ ಹೋದೌರಿ ಕೈಲಾಸಕ್ಕೆ ನಮ ಜೀವ ಹೋದೌರಿ ಕೈಲಾಸಕ್ಕೆ ನಮ ಜೀವ ಹೋದೌರಿ ಕೈಲಾಸಕ್ಕೆ ನಮ ಜೀವ ಹೋದೌರಿ ಕೈಲಾಸಕ್ಕೆ ಎಂಡೆ ಕಣ್ಣೆ ಇಡ ಮಡದಿ ಹಿಂದ ಮುಂದ ನೋಡಾಳೆ ನಿನ ಮಡದಿ ಹಿಂದ ಮುಂದ ನೋಡಾಳೆ ಈ ಪದ ಕಂಡಗರ ಚಿತ್ತರವಂತ ಒಕ್ಕಲಿಗೆ ಮೀತ್ರಿನ ತಂದ ಉಡ ನಮ ಜೀವ ಹೋದೌರಿ ಕೈಲಾಸಕ್ಕೆ ನಮ ಜೀವ ಹೋದೌರಿ ಕೈಲಾಸಕ್ಕೆ ನಮ ಜೀವ ಹೋದೌರಿ ಕೈಲಾಸಕ್ಕೆ ನಮ ಜೀವ ಹೋದೌರಿ ಕೈಲಾಸಕ್ಕೆ ಹತಿ ಕಾಳ ಇಡನಿನ ಮಡದಿ ಹಿಂದ ಮುಂದ ನೋಡಾಳೆ ನಿನ ಮಡದಿ ಹಿಂದ ಮುಂದ ನೋಡಾಳೆ ಆತ ಕಂಡಗರ ಚಿತ್ತರವಂತ ಕಲೆಗೆ ಮೀತ್ರಿನ ತಂದ ಉಡ ನಮ ಜೀವ ಹೋದೌರಿ ಕೈಲಾಸಕ್ಕೆ ನಮ ಜೀವ ಹೋದೌರಿ ಕೈಲಾಸಕ್ಕೆ ನಮ ಜೀವ ಹೋದೌರಿ ಕೈಲಾಸಕ್ಕ ನಮ ಜೀವ ಹೋದೌರಿ ಕೈಲಾಸಕ್ಕ ಹಾಕಿದ ಎಣ್ಣಿನಾದ್ಯ ನಿಮ್ಮ ಹಚ್ಚಿದರೆ ಕುಳ್ಳಾದ ನಾನಿಮ್ಮ ಹಚ್ಚಿದರೆ ಕುಳ್ಳಾರೆ ಸೋ ಕೊಟ್ಟಾರೆ ಮೂಗ್ಯಾರನ ಸರಿಗೆ ಬೀಳ್ತಾರೆ ನಾಯಾರಿಗೆ ನಮ ಜೀವ ಹೋದಾರಿ ಕೈಲಾಸಕ್ಕೆ ನಮ ಜೀವ ಹೋದಾರಿ ಕೈಲಾಸಕ್ಕೆ ನಮ ಜೀವ ಹೋದಾರಿ ಕೈಲಾಸಕ್ಕ ನಮ ಜೀವ ಹೋದಾರಿ ಕೈಲಾಸಕ್ಕ ಜತಿಗೆ ಬಾರಾದ ನಾನಿ ಮಹಿಳ ನಿರ್ಭರ್ಕೊಲಾದ ನಾನಿ ಮಹಿಳ ನಿರ್ಭರ್ಕೊಲಾದ ಸತ್ತುಳ ಶರಣರಿಗೆ ಪಾದ ರಕ್ಷಿಣಾದ ನಾಯಾರಿ ವೈರಣಾದ ನಮ ಜೀವ ಹೋದಾರಿ ಕೈಲಾಸಕ್ಕ ನಮ ಜೀವ ಹೋದಾರಿ ಕೈಲಾಸಕ್ಕ ನಮ ಜೀವ ಹೋದಾರಿ ಕೈಲಾಸಕ್ಕ ನಮ ಜೀವ ಹೋದಾರಿ ಕೈಲಾಸಕ್ಕ ಅತ್ತಗಾರತಿ ಮಗನ ಇವರು ತನಂಗೆ ತಿರುಗುತ್ತಾರೋ ಇವರು ಚೆನ್ನಂಗೆ ತಿರುಗುತ್ತಾರು ಇವರು ಚೆನ್ನಂಗೆ ತಿರುಗುತ್ತಾರು ಇವರು ಚೆನ್ನಂಗೆ ತಿರುಗುತ್ತಾರು ಬಾಗಲಕೋಟೆ ಊರಲ್ಲಿ ಮಳ್ಳನ ಅಂಗಡಿಯಲ್ಲಿ ಬಾಗಲಕೋಟೆ ಊರಲ್ಲಿ ಹೂವಿನ ಅಂಗಡಿಯಲ್ಲಿ ಇಲ್ಲ ಕಣ್ಣಂಗಾಗಿತ ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯನು ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯರು ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯರು ಅತ್ತಗಾರತಿ ಮಗನ ಇವರು ಹುತನಂಗೆ ತಿರುಗುತ್ತಾರು ಇವರು ಹುತನಂಗೆ ತಿರುಗುತ್ತಾರು ಬಾಗಲಕೋಟೆ ಊರಲ್ಲಿ ಮಿಠಾಯಿ ಅಂಗಡಿಯಲ್ಲಿ ಇಲ್ಲ ಕಣ್ಣಂಗಾಗಿತ ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯನು ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯನು ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯರು ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯರು ಬಾಗಲಕೋಟೆ ಊರಲ್ಲಿ ಅರಬಿಯ ಅಂಗಡಿಯಲ್ಲಿ ಬಾಗಲಕೋಟೆ ಊರಲ್ಲಿ ಅರಬಿಯ ಅಂಗಡಿಯಲ್ಲಿ ಇಲ್ಲ ಕಂಡಂಗಾಗಿತ ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯನು ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯನು ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯರು ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯರು ಅತ್ತಗಾರತಿ ಮಗನ ಇವರು ತನಂಗೆ ತಿರುಗುತ್ತಾರು ಇವರು ತನಂಗೆ ತಿರುಗುತ್ತಾರು ಇವರು ಬಂಗಾರ ಅಂಗಡಿಯಲ್ಲಿ ಬಾಗಲಕೋಟೆ ಊರಲ್ಲಿ ಬಂಗಾರ ಅಂಗಡಿಯಲ್ಲಿ ಇಲ್ಲ ಕಂಡಂಗಾಗಿತ ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯನು ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯನು ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯರು ಇವರು ಬಾಗಲಕೋಟೆ ಲಡ್ಡು ಮೂರ್ತಿಯರು ಅತ್ತಗಾರತಿ ಮಗನ ಇವರು ಹುತನಂಗೆ ತಿರುಗುತ್ತಾರು ಇವರು ಹುತನಂಗೆ ತಿರುಗುತ್ತಾರು ಇವರು ಚೆನ್ನಂಗೆ ತಿರುಗುತ್ತಾರು ಇವರು ಚೆನ್ನಂಗೆ ತಿರುಗುತ್ತಾರು ಬಾಗಲಕೋಟೆ ಊರಲ್ಲಿ ಬಾಗಲಕೋಟೆ ಊರಲ್ಲಿ ಹರಿಯ ಬಜರದಲ್ಲಿ ಇಲ್ಲೇ ಕಂಡಂಗಾಗಿತೋ ಇವರು ಬಾಗಲಕೋಟೆ ಲಡ್ಡು ಮುತ್ತನು ಇವರು ಬಾಗಲಕೋಟೆ ಲಡ್ಡು ಮುತ್ತನು ಇವರು ಬಾಗಲಕೋಟೆ ಲಡ್ಡು ಮುತ್ತರು ಇವರು ಬಾಗಲಕೋಟೆ ಲಡ್ಡು ಮುತ್ತರು ಅಸಗರತಿ ಮಗನ ಇವರು ತನಂಗೆ ತಿರುಗುತ್ತಾರು ಇವರು ತನಂಗೆ ತಿರುಗುತ್ತಾರು ಇವರು ಬಸ್ ಸ್ಟ್ಯಾಂಡ್ ಒಳಗಲ್ಲಿ ಬಾಗಲಕೋಟೆ ಊರಲ್ಲಿ ಬಸ್ ಸ್ಟ್ಯಾಂಡ್ ಒಳಗಲ್ಲಿ ಇಲ್ಲ ಕಣ್ಣಂಗಾಗಿತೋ ಇವರು ಬಾಗಲಕೋಟೆ ಲಡ್ಡು ಮುತ್ತನು ಇವರು ಬಾಗಲಕೋಟೆ ಲಡ್ಡು ಮುತ್ತನು ಇವರು ಬಾಗಲಕೋಟೆ ಲಡ್ಡು ಮುತ್ತರು ಇವರು ಬಾಗಲಕೋಟೆ ಲಡ್ಡು ಮುತ್ತರು ಬಾಗಲಕೋಟೆ ಊರ ಬಿಟ್ಟು ಗದರಕೇರಿ ಕ್ರಾಸಿಗೆ ಬಂದು ಬಾಗಲಕೋಟೆ ಊರ ಬಿಟ್ಟು ಗದರಕೇರಿ ಕ್ರಾಸಿಗೆ ಬಂದು ಇಲ್ಲ ಮಠ ಕಟಸ್ಯಾರೋ ಇವರು ಬಾಗಲಕೋಟೆ ಲಡ್ಡು ಮುತ್ತನು ಇವರು ಬಾಗಲಕೋಟೆ ಲಡ್ಡು ಮುತ್ತನು ಇವರು ಬಾಗಲಕೋಟೆ ಲಡ್ಡು ಮುತ್ತರು ಇವರು ಬಾಗಲಕೋಟೆ ಲಡ್ಡು ಮುತ್ತರು ಅಸಗರತಿ ಮಗನ ಇವರು ಬಾಗಲಕೋಟೆ ಲಡ್ಡು ಮುತ್ತನು ಇವರು ಬಾಗಲಕೋಟೆ ಲಡ್ಡು ಮುತ್ತನು ಇವರು ಬಾಗಲಕೋಟೆ ಲಡ್ಡು ಮುತ್ತರು ಇವರು ಬಾಗಲಕೋಟೆ ಲಡ್ಡು ಮುತ್ತರು ಅಣ್ಣ ಹಣ್ಣಿನ ಪೂಜೆ ಬಾಳೆ ಹಣ್ಣಿನ ಪೂಜೆ ಅಣ್ಣ ಹಣ್ಣಿನ ಪೂಜೆ ಬಾಳೆ ಹಣ್ಣಿನ ಪೂಜೆ ಇಂದಿನ ಪೂಜಾ ಶಿವ ಪೂಜೆ ಪೂಜೆಯಾಗ್ಯಾವ ಹೇಳುವ ನನ್ನವ್ವ ನಿನಗ ಸೇವೆಯಾಗ್ಯಾವ ಹೇಳುವ ಪೂಜೆಯಾಗ್ಯಾವ ಹೇಳುವ ನನ್ನವ್ವ ನಿನಗ ಸೇವೆಯಾಗ್ಯಾವ ಹೇಳುವ ಪೂಜಾ ಹಣ್ಣ ಹಣ್ಣಿನ ಪೂಜಾ ನಿಂಬಿ ಹಣ್ಣಿನ ಪೂಜೆ ಇಂದಿನ ಪೂಜಾ ಶಿವ ಪೂಜೆ ಪೂಜೆಯಾಗ್ಯಾವ ಹೇಳುವ ನನ್ನವ್ವ ನಿನಗ ಸೇವೆಯಾಗ್ಯಾವ ಹೇಳುವ ಪೂಜೆಯಾಗ್ಯಾವ ಹೇಳುವ ನನ್ನವ್ವ ನಿನಗ ಸೇವೆಯಾಗ್ಯಾವ ಹೇಳುವ ಪೂಜೆಯಾಗ್ಯಾವ ಹೇಳುವ ನನ್ನವ್ವ ನಿನಗ ಸೇವೆಯಾಗ್ಯಾವ ಹೇಳುವ ಪೂಜೆಯಾಗ್ಯಾವ ಹೇಳುವ ನನ್ನವ್ವ ನಿನಗ ಸೇವೆಯಾಗ್ಯಾವ ಹೇಳುವ ಅಣ್ಣ ಹಣ್ಣಿನ ಪೂಜೆ ಉಪಟಣ್ಣಿನ ಪೂಜೆ ಅಣ್ಣ ಹಣ್ಣಿನ ಪೂಜೆ ಉತ್ತಣ್ಣಿನ ಪೂಜೆ ಎಂದಿನ ಪೂಜಾ ಶಿವ ಪೂಜೆ ಪೂಜೆಯಾಗ್ಯಾವ ಹೇಳುವ ನನ್ನವ್ವ ನಿನಗ ಸೇವೆಯಾಗ್ಯಾವ ಹೇಳುವ ಪೂಜೆಯಾಗ್ಯಾವ ಹೇಳುವ ನನ್ನವ್ವ ನಿನಗ ಸೇವೆಯಾಗ್ಯಾವ ಹೇಳುವ ಸೇವೆಯಾಗ್ಯಾವ ಹೇಳುವ

ತವಗೇಜಿ ಇಡ ತಳಯಜಿ ನುಡಿಯ ತವಗೇಜಿ ಇಡ ತಳಯಜಿ ನುಡಿಯ ತವಗೇಜಿ ಇಡ ತಳಯಜಿ ನುಡಿಯ ತವಗೇಜಿ ಅರಸಿನ ಪಟಾಳ ಸಿರಿ ಸರ ಸರ ಶರ ನೀಲಿ ವೈದು ಇಡ ತಳಯಾಜಿ ಇಡ ತಳಯಾಜಿ ನುಡಿಯ ತವಗ್ಯಾಜಿ ಇಡ ತಳಯಾಜಿ ನುಡಿಯ ತವಗ್ಯಾಜಿ ಇಡ ತಳಯಾಜಿ ನುಡಿಯ ತವಗ್ಯಾಜಿ ಇಡ ತಳಯಾಜಿ ನುಡಿಯ ತವಗ್ಯಾಜಿ ಅಡಕಿ ಪಟಾಳ ಸಿರಿ ಕಡ ಇಡ ತಳಯಾಜಿ ನುಡಿಯ ತವಗ್ಯಾಜಿ ಇಡ ತಳಯಾಜಿ ನುಡಿಯ ತವಗ್ಯಾಜಿ ಉತ್ತಾತ್ ಪಟಾಳ ಸಿರಿ ಮೇತ್ರರ ನೀಲಿ ಗೈದ ಉತ್ತಾತ್ ಪಟಾಳ ಸಿರಿ ಮೇತ್ರರ ನೀಲಿ ಗೈದ ಮೇತ್ರರ ನೀಲಿ ಗೈದು ಇಡ ತಳಯಾಜಿ ಇಡ ತಳ ತಳಯಾಜಿ ನುಡಿಯ ತವಗ್ಯಾಜಿ ಇಡ ತಳಯಾಜಿ ನುಡಿಯ ತವಗ್ಯಾಜಿ ಇಡ ತಳಯಾಜಿ ನುಡಿಯ ತವಗ್ಯಾಜಿ ಮಲ್ಲಿ ಹೂವಿನ ಸಿರಿ ಮಲ್ಲಮ್ಮ ನೀಲಿ ಗೈದು ಮಲ್ಲಿ ಹೂವಿನ ಸಿರಿ ಮಲ್ಲಮ್ಮ ನೀಲಿ ಗೈದೆ ಮಲ್ಲಮ್ಮ ಇಡ ತಳಯಾಜಿ ನುಡಿಯ ತವಗ್ಯಾಜಿ ಇಡ ತಳಯಾಜಿ ನುಡಿಯ ತವಗ್ಯಾಜಿ ಇಡ ತಳಯಾಜಿ ನುಡಿಯ ತವಗ್ಯಾಜಿ ತಂಗಿನ ಟೋಳಿ ಸಿರಿ ತಂಗಾರ ನೀಲಿ ಗೈದು ತಂಗಿನ ಪಟೋಳ ಸಿರಿ ತಂಗಾರ ನೀಲಿ ಗೈದು ಇಡ ತಳಯಾಜಿ ನುಡಿಯ ತವಗ್ಯಾಜಿ ಇಡ ತಳಯಾಜಿ ನುಡಿಯ ತವಗ್ಯಾಜಿ ಆರಂಭ ಅಡಿಯ ಬಂಡ ಮನೆ ಮಿಣಿ ಹಚ್ಚಿ ಹಿಡುಶಾರ ದೇವಮ್ಮ ತಾಯಿ ನಿನ ಮುಂದ ರೈತ ಬಂದವರೇ, ಇದುವರೆಗೆ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ದೇವರಹಿಪ್ರಗಿ ತಾಲೂಕಾ ಪಡಗನೂರು ಗ್ರಾಮದ ಕಲಾವಿದರಾದ ಶರಣಮ್ಮ ಬಸಣ್ಣ ಕರಭಂಟನಾಳ, ಗುರುಬಾಯಿ ಮಲ್ಲಪ್ಪ ಹಡಪದ, ಯಲ್ಲವ್ವ ಸೇರಿಕಾರ, ಗೌರಮ್ಮ ಸೇರಿಕಾರ, ದೇವಕವ್ವ ಹುಣಜಾಳ ಹಾಗೂ ಶಾಂತಬ್ಬ ಭಜಂತರಿವರಿಂದ ಸಂಪ್ರದಾಯದ ಪದ ಪ್ರಸಾರವಾಯಿತು. ಇವರೊಂದಿಗೆ ಸಾಥ್ ನೀಡಿದವರು ಬಸಣ್ಣ ಕರಭಂಟನಾಳ, ಚಾಂದಸಾಬ್ ಎ ವಾಲಿಕಾರ್ ಹಾಗೂ ಜಾನೇ ಸಾಬ್ ಎನ್ನಟಕ್ಕಳಕಿ. ಅದೇ ರೀತಿಯಾಗಿ ಶ್ರೀಕಾಂತ್ ಬಡಗೇರವರು. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿಯಿಂದ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ, ಒಂದು ಚೌಡ್ಕಿ ಪದವನ್ನು ಹಾಡಿದ್ದಾರೆ ಗೌರವ ಯಮಳಪ್ಪ ಮಾದರ್ ಹಾಗೂ ತಂಡದವರು. ಪಂಚನದಿಗಳ ಬೀಡು, ಐತಿಹಾಸಿಕ ಸ್ಮಾರಕಗಳ ನಾಡು, ಪ್ರಸಿದ್ಧ ಗುಮ್ಮಟನಗರಿಯ ಹೆಮ್ಮೆಯ ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೆ ಈಗ 27ರ ಸಂಭ್ರಮ. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯ ವಾಕ್ಯದೊಂದಿಗೆ 27 ವರ್ಷಗಳ ಸಾರ್ಥಕ ಸೇವೆಯ ಅನಾವರಣ. ಇದೇ ಸೆಪ್ಟೆಂಬರ್ 18ರಂದು ಬೆಳಗ್ಗೆ 11 ಗಂಟೆಗೆ ವಿಶೇಷ ಕಾರ್ಯಕ್ರಮ. ಪ್ರೀತಿಯ ಕೇಳುಗರೆ, ನೀವು ಕೂಡ ವಾಟ್ಸ್ಆಪ್ ಸಂದೇಶದ ಮೂಲಕ ಆಕಾಶವಾಣಿ ವಿಜಯಪುರಕ್ಕೆ ಶುಭ ಕೋರಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9026262939. ಸಂಖ್ಯೆಯನ್ನ ಇನ್ನೊಮ್ಮೆ ಗಮನಿಸಿ, 9036262939. ಮರೆಯದಿರಿ, ಇದೇ ಸೆಪ್ಟೆಂಬರ್ 18ರಂದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರದ 27ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೀಗ 27ರ ಸಂಭ್ರಮ. ಮದುವೆ ಮಾಡಿ ಕೊಟ್ಟಾರು ಅಜಮದನಿಗೆ.